ಸುಮಾರು ಉತ್ಪನ್ನಗಳಿದೆ ಸರ್, ಆ ಥರದ್ದೆಲ್ಲ ಮರದ ಐಟಮ್ಸ್ಗಳು, ಪ್ಲಾಸ್ಟಿಕ್ ಆಟಿಕೆಗಳ ಬದಲಿಗೆ ಮರದ ಸ್ಪೂನ್ಗಳು, ಮರದ ಸೌಟು, ಮಣ್ಣಿನ ಬಾಟಲ್ಗಳು, ಮಣ್ಣಿನ ಮಡಕೆಗಳು, ಈ ರೀತಿ ಎಲ್ಲನೂ ಅಲ್ಲಿ ಪರಿಚಯ ಪಡಿಸ್ತಾರೆ. ಜನರಿಗೆ ನಮ್ಮನ್ನು ನೋಡಿ ತುಂಬ ಏನೋ ಥರ ವಿಶೇಷವಾಗಿದೆ ಎಲ್ಲ ಎಲ್ಲೂ ಇಲ್ದಿರೋದು ಅಂತ ನಮಗೆ ಅಟ್ರಾಕ್ಟ್ ಜಾಸ್ತಿ ಆಯಿತು. ಅದನ್ನು ನಾವು ಜಾಸ್ತಿ ಸೇಲ್ ಮಾಡ್ತಾ ಬಂದ್ವಿ ಸರ್. ಲಾಭದೃಷ್ಟಿಯಿಂದಲ್ಲ, ಒಂದು ಅವೇರ್ನೆಸ್ಸು ಮಾತಾಡ್ಕೋತಾ ಇದ್ವಿ, ಅವೇರ್ನೆಸ್ಸು ನಮಗೂ ಐಟಮ್ ತೊಗೋತಿದ್ದು ಬರ್ತಾಯಿತ್ತು. ಇಲ್ಲೇನಾಯಿತು, ಮತ್ತೆ ಒಂದು ಪ್ರಸ್ತಾವನೆ ಬಂತು, ಜನರನ್ನು ಇನ್ನೂ ಜಾಸ್ತಿ ಮಾಡಬೇಕು, ಏನಾದ್ರು ತಿಂಡಿ ಐಟಮ್ಸ್ ಮಾಡಬೇಕು ಅಂತೇಳಿ. ಅದೇನಾಯ್ತು ಅವಾಗ, ಏನು ಮಾಡ್ಬೋದು ಅಂತಂದರೆ ಸಿರಿಧಾನ್ಯದ ಏನಾದ್ರು ಮಾಡೋಣ ಅಂತೇಳಿ. ಸರಿ, ನಾನು ಒಂದು ಹೇಳಿದೆ, ದೋಸೆ ಮಾಡಿಸ್ಬಿಡೋಣ, ಸಿರಿಧಾನ್ಯ ದೋಸೆ ಇಡ್ಲಿ ತುಂಬ ಚೆನ್ನಾಗಾಗುತ್ತೆ ಅಂತ ಒಂದು ಪ್ರಸ್ತಾವನೆ ಬಂತು. ಸರಿ, ಯಾರಾದರೂ ಬಡವರು ಮಧ್ಯಮ ವರ್ಗದವ್ರಿಗೆ ಇದನ್ನು ಚಾನ್ಸ್ ಕೊಡೋಣ, ಟಾಸ್ಕ್ ಕೊಡೋಣ ಅಂತೇಳಿ ತೀರ್ಮಾನ ಇತ್ತು. ಬಂದರು ಅವರು, ಬಂದು ಎರಡು ವಾರ ಮಾಡಿದ್ರು, ಪಪ್ಪ ಅವ್ರ ಕೈಯಲ್ಲಿ ಮಾಡೋಕ್ಕಾಗಿ, ಎಲ್ಲನೂ ತಂದು ವ್ಯವಸ್ಥೆಗಳನ್ನ ಮಾಡೋಕ್ಕಾಗಲಿಲ್ಲ. ಕೊನೆಗೆ ನಮಗೆ ಬಂತು, ನೀವೇ ನೋಡಿ ಯಾರನ್ನಾರು ಅಂತ. ನಾವು ನೋಡಿದ್ವಿ, ಯಾರೂ ಸಿಕ್ಕಲಿಲ್ಲ. ಕೊನೆಗೆ ನಾವೇ ಪ್ರಸ್ತಾವನೆ ಮಾಡಿದ್ವಿ, ನಾವು ಟ್ರೈ ಮಾಡಿದ್ವಿ ಮಾಡೋಣ ಅಂತೇಳಿ. ರಶ್ಮಿಕ ಅಂತ ಇದ್ದಾರೆ, ಅವ್ರಿಗೆ ಹೇಳಿದ್ವಿ, ಇಲ್ಲ ಮಾಡಿ ನೀವು, ಆದ್ರೆ ನಮ್ಗೆ ಏನು ತೊಂದರೆ ಇಲ್ಲ ಅಂತ ಅವರು ಕೂಡ ಹೆಲ್ಪ್ ಮಾಡಿದ್ರು. ಈಗ ಸೌಮ್ಯ ಅವರು ಹೇಳಿ ಏನೆಲ್ಲ ತಿಂಡಿಗಳನ್ನು ಮಾಡ್ತೀರಿ, ನಿಮ್ಮ ಸಿರಿಧಾನ್ಯ ಸಾತ್ವಿಕ ಆಹಾರ ಕೇಂದ್ರದಲ್ಲಿ ಏನೆಲ್ಲ ತಿಂಡಿಗಳನ್ನ ನಾವು ನಿರೀಕ್ಷೆ ಮಾಡಬಹುದು? ಸರಿ, ಸಂತೆಯಲ್ಲಿ ಈಗ ಅವರು ಹೇಳಿದ್ಮೇಲೆ ಸಂಜೆ 4 ಭಾನುವಾರ ಫಸ್ಟ್ ದೋಸೆ ಶುರು ಮಾಡಿದ್ವಿ. ದೋಸೆ ಜೊತೆಗೆ ನಾವು ವೈವಿಧ್ಯಕರವಾದಂಥ ಚಟ್ನಿಗಳು, ಟೊಮೆಟೊ ಚಟ್ನಿ, ದೊಡ್ಡಪತ್ರೆ ಚಟ್ನಿ, ಒಂದೆಲ್ಗ ಚಟ್ನಿ, ಹುರುಳಿಕಾಳು, ಉಚ್ಚೆಳ್ ಚಟ್ನಿ, ವಾರಕ್ಕೆ ಒಂದೊಂದು ಚೇಂಜ್ ಆಗ್ತಾ ಇರ್ತಿತ್ತು ಸರ್. ಎರಡು ತರ ಚಟ್ನಿ, ಎರಡು ತರ ಸಿರಿಧಾನ್ಯದ ದೋಸೆ, ಸಾಮೆ ದೋಸೆ, ನವಣೆ ದೋಸೆ. ಅದು ಚೆನ್ನಾಗಿ ಅಲ್ಲಿ ಜನರ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿತ್ತು. ಪ್ರತಿ ವಾರನೂ ದೋಸೆಗೋಸ್ಕರನೇ ಕೇಳಿ ಬರ್ತಿದ್ವು, ಪ್ರತಿ ವಾರ ವಾರ ಜಾಸ್ತಿ ಆಗ್ತಾನೆ ಇತ್ತು. ಕೆಲವ್ರಿಗೆ ನಾವು ವಾರಕ್ಕೊಂದ್ಸಲ ಬರಕ್ಕಾಗಲಿಲ್ಲ ಅಂದ್ರೆ ತಿನ್ನಕ್ಕಾಗಲ್ಲ, ಏನ್ ಮಾಡೋದು, ಆಗ ಮನೇಲಿ ಮಾಡಲ್ಲ, ಏನಾದ್ರೂ ಮಾಡಿ ಇದಕ್ಕೊಂದು ಬೇರೆ ವ್ಯವಸ್ಥೆ ಮಾಡಿ ಮಾಡಿ ಅಂತ ಹೇಳ್ತಾನೆ ಇದ್ರು. ನಾವು ಒಂದು 2-3 ತಿಂಗಳುಗಳ ಕಾಲ ಅದ್ರ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ. ಆಗ ನಾನು ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೆ ಅವಾಗ. ಆಗ ಪ್ರತಿದಿನ ಮಾಡೋಕ್ಕಾಗ್ತದೆ, ಭಾನುವಾರ ಆಗಿದ್ದರಿಂದ ನಾವು ವಾರ ವಾರ ಸಂತೆಯಲ್ಲಿ ಅದನ್ನು ಮಾಡ್ತಾ ಇದ್ವಿ. ಆಮೇಲೆ ಜನರ ಈ ಥರ ಎಲ್ಲವರ ಹೇಳಿದ ಥರನೇ ನಾವು ಒಂದು ಈ ದೇಸಿ ಅಂಗಡಿ ಐಟಮ್ಸ್, ರಾಸಾಯನಿಕ ಮುಕ್ತ ಐಟಮ್ಸ್ಗಳು, ಸಿರಿಧಾನ್ಯಗಳೆಲ್ಲ ಸಿಗುವಂತಾಗಬೇಕು, ಮತ್ತು ರಾಸಾಯನಿಕ ಮತ್ತು ಸೋಪ್ಗಳಾಗಿರ್ಬೋದು, ಆ ವಸ್ತು ಮತ್ತು ತಿಂಡಿ ಎರಡೂ ಒಟ್ಟಿಗೆ ಒಂದೇ ಕಡೆ ಸಿಗಬೇಕು ಅನ್ನೋದು ಆಲೋಚನೆ ಬಂತು. ಆಗ ಏನು ಮಾಡೋದು, ಸುಮಾರು 1-2 ತಿಂಗಳ ಕಾಲ ಯೋಚನೆ ಮಾಡಿ ಆಮೇಲೆ ಒಂದು ಮಳಿಗೆನ ಶುರು ಮಾಡಿದ್ವಿ. ಅದನ್ನು ರೈತರಿಂದನೇ ಉದ್ಘಾಟನೆ ಮಾಡಿಸಿ ಅಂಗಡಿನ ಶುರು ಮಾಡಿದ್ವಿ. ಅಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಏನೇನು ಮಾಡ್ಬೋದು ಮನೇಲಿ ದಿನ, ಪ್ಲಾಸ್ಟಿಕ್ ವಸ್ತುಗಳ ಬದಲಾಗಿ ಅಡುಗೆ ಪಾತ್ರೆಗಳಾಗಿರ್ಬೋದು, ಅಲ್ಯೂಮಿನಿಯಂ ಪಾತ್ರೆ ಬದಲಾಗಿ ಮಣ್ಣಿನ ಪಾತ್ರೆಗಳು, ಸ್ಟೀಲ್ ಪಾತ್ರೆಗಳು, ಮಕ್ಕಳಿಗೆ ಮೇಯ್ನಾಗಿ ಪ್ಲಾಸ್ಟಿಕ್ ಡಬ್ಬಿಗಳಲ್ಲೆಲ್ಲ ಊಟ ಕೊಟ್ಟು ಕಳಿಸ್ತಾರೆ, ಪ್ಲಾಸ್ಟಿಕ್ ಬಾಟ್ಲುಗಳಲ್ಲಿ ಊಟ ನೀರು ಕೊಟ್ಟು ಕಳಿಸ್ತಾರೆ, ಅದು ಅವಾಯ್ಡ್ ಆಗಬೇಕು ಅನ್ನೋದಕ್ಕೋಸ್ಕರ ಆರೋಗ್ಯ ದೃಷ್ಟಿಯಿಂದ ಸ್ಟೀಲ್ ಬಾಟಲ್ಗಳು ಮಕ್ಕಳಿಗೋಸ್ಕರನೇ, ಮಣ್ಣಿನ ಬಾಟಲ್ಗಳು, ಆ ಥರದ್ದೆಲ್ಲ ಇಟ್ಟು ಜೊತೆಗೆ ಅಲ್ಲೂ ದೋಸೆ ಶುರು ಮಾಡಿದ್ವಿ. ಸಂಜೆ ಫಸ್ಟು ಶುರು ಮಾಡಿದ್ದೆ ಸಂಜೆ ಟೈಮ್ ದೋಸೆ, ಪ್ರತಿನಿತ್ಯ ದೋಸೆ ಸಿಗ್ತಾಯಿತ್ತು. ಪ್ರತಿದಿನ ಒಂದೊಂದು ಸಿರಿಧಾನ್ಯದಿಂದ ಮಾಡಿದಂಥ ದೋಸೆ ಸಂಜೆ ಟೈಮ್ ಸಿಗ್ತಾಯಿತ್ತು. ಜೊತೆಗೆ ನಮಗೆ ಅಂತ ಸ್ಟಾರ್ಟಿಂಗು ಕಷಾಯ ಶುರು ಮಾಡಿಕೊಂಡ್ವಿ. ಮೊದಲು 1/2 ಲೀಟ್ರಷ್ಟು ನಾವು ನಮ್ಮನೆಯವ್ರಿಗೆ 5-4 ಮತ್ತು ಒಬ್ಬರು ಕಸ್ಟಮರ್ ಬರ್ತಾರೆ ಅವರೊಬ್ಬರು, ಆವಾಗ 1/2 ಲೀಟ್ರಷ್ಟು ಒಂದು 6-7 ಲೋಟ ಕಷಾಯ ಶುರು ಮಾಡಿದ್ವಿ. ಆಮೇಲೆ ಅದೇನದು ನಮಗೂ ಕೊಡಿ ಅಂತ ಗ್ರಾಹಕರೇ ಕೇಳ್ತಾಯಿದ್ರು, ಅವ್ರಿಗೆ ಅದು ತುಂಬ ಇಷ್ಟ ಆಯಿತು, ಅದನ್ನೆಲ್ಲರೂ ಕೇಳೋಕ್ಕೆ ಶುರು ಮಾಡಿದ್ರು. ಅದೇ ಜೊತೆ ಒಂದು 30 ಗಿಡ ಮೂಲಿಕೆಗಳಾಕಿ ಕಷಾಯ ಮಾಡೋಕ್ಕೆ ಶುರು ಮಾಡಿದ್ವಿ, ಜೊತೆಗೆ ದೋಸೆ. ಅದಾದಮೇಲೆ ಸಂಜೆ ಟೈಮ್ ಬೆಳಗ್ಗೆನೂ ಸ್ವಲ್ಪ ತಿಂಡಿ ಸಿರಿಧಾನ್ಯದಿಂದ ಇದು ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು. ನಾವು ಹೊಸದಾಗಿ ನಾವು ಶುರು ಮಾಡೋದ್ಕಿಂತ ಇದನ್ನ ಹೆಚ್ಚಾಗಿ ಜನರೇ ನಮ್ಮ ಕೈಲಿ ಶುರು ಮಾಡಿಸಿದ್ರು ಅಂತ ಹೇಳ್ಬೋದು. ಇದೆಲ್ಲ ಜನರಿಗೆ ಸಲ್ಬೇಕು ಅಷ್ಟೇ. ಬೆಳಗಿನ ಟೈಮ್ ತಿಂಡಿಲಿ ಇಡ್ಲಿ ಸಿಗುತ್ತೆ, ಇಡ್ಲಿ ಮತ್ತು ಸಿರಿಧಾನ್ಯದಿಂದ ಮಾಡಿದ್ದ ಒಂದು ಬಿಸಿಬೇಳೆಬಾತು, ಪೊಂಗಲ್, ಉಪ್ಪಿಟ್ಟು. ಸ್ಟಾರ್ಟಿಂಗು ಪ್ರಾರಂಭದಲ್ಲಿ 2 ಐಟಮ್ಸ್ ಮಾಡ್ತಿದ್ವಿ. ಆಮೇಲೆ ಅಂತಾರೆ ದೋಸೆ ಇದ್ದಿದ್ರೆ ಚೆನ್ನಾಗಿರ್ತದೆ, ದೋಸೆ ಶುರು ಮಾಡಿದ್ವಿ. ಅದೇ ದೋಸೆ ಇಡ್ಲಿ ಮತ್ತು ಪಾಲಿಶ್ ರಹಿತ ಅಕ್ಕಿಯಿಂದ ಒಂದು ರೈಸ್ ಐಟಮ್ ಇರುತ್ತೆ, ಕಷಾಯ ಇರುತ್ತೆ. ಕಾಫಿ ಟೀ ನಮ್ಮಲ್ಲಿ ಮಾಡಲ್ಲ. ಕೆಲವು ಕುರುಕುಲು ತಿಂಡಿಗಳು ಶುರು ಮಾಡಿದ್ರಲ್ಲ, ಅದು ಇದೆ ಸರ್. ಈಗ ಉದಾಹರಣೆಗೆ ಸಿರಿಧಾನ್ಯದಿಂದ ಮಾಡಿದಂತಹ ಚಕ್ಲಿ, ನಿಪ್ಪಟ್ಟು, ಮತ್ತೆ ಮುಖ್ಯವಾಗಿ ಡಾಕ್ಟರ್ ಕಾದರ್ ಯಾವಾಗ್ಲೂ ಹೇಳ್ತಾರೆ ವಾರಕ್ಕೊಂದಿನ ಎಳ್ಳುಂಡೆ ತಿನ್ಬೇಕು ಅಂತ. ನಮ್ಮ ಮನೆಯಲ್ಲಿ ನಮ್ಮ ಅತ್ತೆಯವರೇ ಸಪೋರ್ಟ್, ಅದಕ್ಕೆ ನಮ್ಮ ತಾಯಿ ಹಪ್ಪಳ ಉಪ್ಪಿನಕಾಯಿ ಎಲ್ಲವೂ ಕೂಡ ನಮ್ಮನೆಯಿಂದನೇ ತಯಾರು ಮಾಡ್ಕೊತೀವಿ ಸರ್. ಯಾವುದೇ ರೀತಿಯ ಪ್ರಿಸರ್ವೇಟಿವ್ಸ್ ಹಾಕ್ತಾನೆ, ಯಾವುದೇ ಕೆಮಿಕಲ್ ಹಾಕೊಳ್ತಾನೆ. ಸಿರಿಧಾನ್ಯಗಳ ಹಪ್ಪಳ, ಸಿರಿಧಾನ್ಯಗಳಿಂದ ಮಾಡಿದಂತಹ ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ, ಮತ್ತೆ ಎಳ್ಳುಂಡೆ ಅಂತ ಹೇಳಿದ್ರೆ ಸಿರಿಧಾನ್ಯದ ಲಡ್ಡುಗಳು ಮಾಡ್ತಾ ಇದ್ವಿ, ಕಜ್ಜಾಯ ಮಾಡ್ತಾ ಇದ್ವಿ, ನವಣೆಯಿಂದ ಕಜ್ಜಾಯ ಮಾಡ್ತಾ ಇದ್ವಿ. ಈ ರೀತಿ ನಮ್ಮದೇ ರೆಸಿಪಿಗಳಿಗೆ ನಮ್ಮ ತಾಯಿ ತುಂಬ ಕಜ್ಜಾಯ ಚೆನ್ನಾಗಿ ಮಾಡ್ತಾರೆ. ನಮ್ಮ ಅತ್ತೆ ಬಂದ್ಬಿಟ್ಟು ಹಪ್ಪಳಗಳನ್ನು ಮತ್ತು ಎಳ್ಳುಂಡೆ ಇದನ್ನೆಲ್ಲ ಚೆನ್ನಾಗಿ ಮಾಡ್ತಾರೆ. ಈ ರೀತಿ ಒಂದೊಂದು ಅಕ್ಸೆ ಉಂಡೆ, ಅಕ್ಸೆ ಬೀಜದ ಉಂಡೆ ಕೊಲೆಸ್ಟ್ರಾಲ್ಗೆ ತುಂಬ ಒಳ್ಳೆಯದು. ಅದನ್ನು ಅಕ್ಸೆ ಬೀಜ ನೇರವಾಗಿ ತಿನ್ನೋಕ್ಕಾಗಲ್ಲ, ಅದೇ ಅಕ್ಸೆ ಉಂಡೆ ಬೆಲ್ಲ ಹಾಕಿ ಅದನ್ನು ಕುಟ್ಟಿ ಪುಡಿ ಮಾಡಿ ಉಂಡೆ ಕಟ್ಟಿದಾಗ ತುಂಬ ಚೆನ್ನಾಗಿರುತ್ತೆ. ಅದು ಸಾಂಪ್ರದಾಯಿಕವಾಗಿ ಹಿಂದೆ ಹೇಗೆ ಮಾಡ್ತೀರೋ ಆ ಥರನೂ ಆಗುತ್ತೆ, ಆರೋಗ್ಯಕರವಾಗಿಯೂ ಇದೆ ಅನ್ನೋ ದೃಷ್ಟಿಯಿಂದ ಅದನ್ನು ಮಾಡ್ತಾ ಇದ್ದೀವಿ. ಈ ಕಷಾಯನೂ ಅಷ್ಟೇ ಸರ್, ನಮ್ಮಲ್ಲಿ ಹೆಂಗೆ ಬರ್ತಾರೆ ಅಂದರೆ, ಅಣ್ಣ ನನಗೆ ಒಂದು ಸ್ವಲ್ಪ ಮೈಕೈನ ಹೋಗ್ತಾ ಇದೆ ಕಷಾಯ ಕುಡಿ ಅಂತ ಬರ್ತಾರೆ. ಅಣ್ಣ ನಿಮ್ಮ ಅಂಗಡಿಯಲ್ಲಿ ಕಷಾಯ ಕುಡಿದ ತಕ್ಷಣ ಜ್ವರ ಹೊರಟಾಯ್ತು, ಕೆಮ್ಮು ಹೊರಟಾಯ್ತು, ನೆಗಡಿ ಹೊರಟಾಯ್ತು, ತಲೆನೋವು ಹೊರಟಾಯ್ತು ಅಂತ ಎಷ್ಟೋ ಜನ ಬಂದು ಹೇಳ್ತಾರೆ. ಏನೆಲ್ಲ ಇರುತ್ತೆ ಕಷಾಯದಲ್ಲಿ, ಏನೆಲ್ಲ ಅಂಶ ಕಷಾಯದಲ್ಲಿ ಸರ್? ಅದರಲ್ಲಿ ಅಮೃತಪಳ್ಳಿ, ನೆಲನೆಲ್ಲಿ, ಹಿಪ್ಪಳಿ, ಅರಿಶಿನ, ಚಕ್ಕೆ ಲವಂಗ, ಜೀರಿಗೆ, ಆಮೇಲೆ ನಿಂಬೆ ಹುಲ್ಲು, ದಾಸವಾಳ, ಆಮೇಲೆ ಅಶ್ವಗಂಧಿ, ಮಂಜಿಷ್ಟ, ಇನ್ನೂ ನೀವೇ ಪುಡಿ ಮಾಡಿ ಕೆಲವೊಂದು ರಾ ಐಟಮ್ಸ್ ಐಟಮ್ಸ್ ರೈತರು ಇಲ್ಲೇ ನಮ್ಮ ಮಂಡ್ಯದಲ್ಲೇ ಒಬ್ರು ರೈತರು, ಮಂಡ್ಯದಲ್ಲಿ ಒಬ್ರು ರೈತರು ಇದ್ರೆ ಅವರು ಎಲ್ಲಾನು ಶ್ರೀನಿವಾಸ ಅಂತ ಇದ್ದಾರೆ, ನಿಂಬೆ ಹುಲ್ಲು, ಆಮೇಲೆ ತುಳಸಿ, ಕೃಷ್ಣ ತುಳಸಿ, ಅದೆಲ್ಲ ಅವರು ನಮಗೆ ರಾ ಮೆಟೀರಿಯಲ್ಸ್. ಅವರು ಕೂಡ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲೇ ಬೆಳಿತಾರೆ ಸರ್. ಎಲ್ಲ ಅದನ್ನ ಬಳಸಿ ಕಷಾಯ ಮಾಡ್ತೀವಿ, ತಿಂಡಿ ತಿಂದು ಕಷಾಯ ಕುಡಿತಾರೆ. ಕಷಾಯ ನಮ್ಮನ್ನ ಇವತ್ತು ಬದುಕಿಸಿರೋದೇ ಕಷಾಯ ಅಂತ ಹೇಳ್ಬೋದು ಸರ್. ಒಂದು ರೀತಿ ಜನ ಮತ್ತೆ ಕಷಾಯ ಹೇಗೆ ಅಂತ ಅದೊಂದು ಹಿನ್ನೆಲೆ ಹೇಳಿಲ್ಲ, ಹೇಳ್ತೀನಿ. 2019 ನಾವು ಸ್ಟಾರ್ಟ್ ಮಾಡಿದ್ವಿ ವಿಜಯದಶಮಿ ದಿನ, ಕೋವಿಡ್ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ ಅವಾಗ. ಕೋವಿಡ್ಗೂ ಮುಂಚೆಯಿಂದನೇ ನಾವು ಕಷಾಯ ಸ್ಟಾರ್ಟ್ ಮಾಡಿದ್ವಿ. ಬೋರ್ಡ್ ಎಲ್ಲ ಹಾಕಿದ್ವಿ, ಯಾರೋ ಇಷ್ಟಪಡ್ತಾರೆ, ಒಬ್ಬರು ಮ್ಯಾನೇಜರ್ ಮಾತ್ರ ಇಷ್ಟಪಟ್ಟು ಕುಡಿತಾರೆ, ನಾವೊಂದು ಸ್ವಲ್ಪ ಕುಡಿ, ಒಂದು ಇಬ್ಬರು ಮೂರು ಜನ ಮಾತ್ರ ಇಷ್ಟ. ಕೋವಿಡ್ ಸ್ಟಾರ್ಟ್ ಆಗಿ 1.5 ತಿಂಗಳು ಲಾಕ್ಡೌನ್ ಮಾಡಿಬಿಟ್ವಿ ಸರ್, ಕೈಯಿಂದ ಬಾಡಿಗೆ ಕಟ್ಟಿದ್ದೀನಿ ಎಷ್ಟೋ ಸಲ. ವಾಪಸ್ ಬಂದ್ವಿ ಸರ್, ನೀವು ನಂಬ್ತಿರ ಬಿಡ್ತಾರೋ, ನಮಗೆ ಕಷಾಯ ಮಾಡೋಕ್ಕಾಗಲಿಲ್ಲ, ಅಷ್ಟು ಬೇಡಿಕೆ ಬಂದ್ಬಿಡ್ತು. ನೀವು ನಂಬ್ತಿರ ಬಿಡ್ತಾರೋ, ಫ್ಲಾಸ್ಕ್ 2.5 ಲೀಟರ್ ಫ್ಲಾಸ್ಕಲ್ಲಿ ಬಂದು ತೊಗೊಂಡೋಗಿದ್ದಾರೆ, ಜಗ್ಗಲ್ಲಿ ತೊಗೊಂಡೋಗಿದ್ದಾರೆ ನಮ್ಮ ಅಂದರೆ ಅಷ್ಟೊತ್ತು ಕಾಲಿಡಿ. ಗಿರಿಧರ್ ಕಜ್ಜೆ ಅವ್ರದ್ದು ಇಪ್ಲಿ ತುಂಬ ಎಫೆಕ್ಟಿವಾಗಿ ಕೆಲಸ ಮಾಡ್ತಾಯಿತ್ತು. ನಾವು ಇಪ್ಲಿನೂ ಕೂಡ ಹಾಕ್ತೀವಿ. ಇಪ್ಲಿ ಅನ್ನೋದು ಒಂದು ಪೆಪ್ಪರ್, ಲಾಂಗ್ ಪೆಪ್ಪರ್ ಅಂತ ಹೇಳ್ತೀವಿ, ತುಂಬ ಕಫಾಗೆ ಮತ್ತು ರೆಸ್ಪಿರೇಟರ್ನ ತುಂಬ ಕ್ಲೀನಾಗಿಟ್ಟಿರ್ತದೆ. ಸೊ ಇದನ್ನೆಲ್ಲ ಹಾಕಿ ಕಷಾಯ ಮಾಡ್ತೀವಿ, ಎಲ್ರಿಗೂ ಸುಮಾರು ಜನಕ್ಕೆ ಗುಣನೂ ಆಗಿದೆ ಇದನ್ನೆಲ್ಲ. ಈವನ್ ಕೋವಿಡ್ನವ್ರಿಗೆಲ್ಲ ಹಾಸ್ಪಿಟ್ಲ್ಗಳಿಗೆಲ್ಲ ತೊಗೊಂಡೋಗಿ ಕೊಟ್ಟಿದ್ದಾರೆ. ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ಗಳಿಗೆಲ್ಲ ಹೇಳಿ, ಸರ್ ದಯಮಾಡಿ ಬಂದು ಕಷಾಯ ತೊಗೊಂಡೋಗಿ, ನೀವೆಲ್ಲ ಫೀಲ್ಡ್ ವರ್ಕ್ ಮಾಡ್ತೀರಿ ಅಂತೇಳಿ ಅವ್ರಿಗೂ ಕಷಾಯ ಕೊಟ್ಟಿದ್ವಿ. ಈ ರೀತಿ ಕಷಾಯದಿಂದಲೇ ನಮ್ಮ ಅಂಗಡಿ ತುಂಬ ಫೇಮಸ್ ಐತೆ. ಎಲ್ಲ ನೀವು ಇವತ್ತು ದೇಸಿ ಅಂಗಡಿ ಅನ್ನೋದಕ್ಕಿಂತ ಕಷಾಯದ ಅಂಗಡಿಗೆ ಹೋಗಿ ಅಲ್ಲೆಲ್ಲ ಸಿಗುತ್ತೆ ಅನ್ನೋ ಮಟ್ಟಕ್ಕೆ ನಮ್ಮದು ಬೆಳೀತು ಸರ್. ಒಟ್ಟಿನಲ್ಲಿ ಜೀವನ ನಿಮ್ಮನ್ನ ಇಲ್ಲಿಗೆ ತಂದು ನಿಲ್ಲಿಸ್ತಾ. ಹೌದು ಸರ್. ಮಹೇಶ್ ಬುವಳ್ಳಿ ಅಂತ ನಿಮ್ಮನ್ನ ಕರೀತಾರೆ, ಮಹೇಶ್ ಕುಮಾರ್. ಹೌದು. ಈಗ ಇನ್ನು ಏನೆಲ್ಲ ಮಾಡಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಇದುವರೆಗೆ ನಿಮ್ಮ ಕೃಷಿ ಹಿನ್ನೆಲೆ ಇದ್ರು, ಬಾಲ್ಯದಲ್ಲಿ ನಿಮ್ಮ ಯವನ ದಿನಗಳಲ್ಲಿ ನೌಕರಿ ಮಾಡ್ತಿದ್ದಂತ ಸಂದರ್ಭದಲ್ಲಿ ನಿಮ್ಮ ತಂದೆ ಜೊತೆ ಕೃಷಿ ಮಾಡಿದ್ರಿ. ಹೌದು. ಈಗ ಈ ಸಿರಿಧಾನ್ಯಗಳನ್ನ ಉತ್ಪಾದನೆ ಮಾಡುವಂತದ್ದು, ಹೌದು, ಬೇಡಿಕೆಗೆ ಅನುಗುಣವಾಗಿ ಅದಕ್ಕೊಂದು ಮೌಲ್ಯವರ್ಧನೆಯನ್ನು ಕೊಟ್ಟು, ಹೌದು, ಈ ರೀತಿ ಆ ಉತ್ಪನ್ನಗಳು ಬೇರೆಯವರಿಗೆ ಸಿಗೋ ಹಂಗೆ ಮಾಡೋದು, ಎರಡೂ ನಿಮ್ಮ ಗಮನ ಇದೆ. ಇದೆ ಇದೆ ಸರ್, ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಆರೋಗ್ಯ ರಕ್ಷಣೆಗೆ ಇದು ಏಕೆ ಬೇಕು ಸರ್? ಹೌದು, ಈಗಾಗಲೇ ನಿಮ್ಮ ಜೀವನನೇ ನಿಮಗೆ ತೋರಿಸ್ಕೊಟ್ಟಿದೆ, ಹಾಗಾಗಿ ನಿಮ್ಮ ಅನುಭವಕ್ಕೆಲ್ಲ ಬಂದಿದೆ. ಹೌದು, ಹೌದು ಸರ್. ಇನ್ನು ಏನೆಲ್ಲ ಮಾಡಬೇಕು ಅಂತ ನಿಮ್ಗೆ ಆಸೆಗಳಿದೆ? ಈಗ ಇಲ್ಲಿ ನಿಂತು ಯೋಚನೆ ಮಾಡಿದಾಗ ಇನ್ನು ಏನೆಲ್ಲ ಸವಾಲುಗಳು ನಿಮಗೆ ಇಲ್ಲ ಸರ್? ಈಗ ಆಲ್ರೆಡಿ ನಾವು ಸವಾಲುಗಳು ಅಂತಂದ್ರೆ ನಮಗೆ ಮುಖ್ಯವಾಗಿ ನಾವು ಮನ್ಸು ಮಾಡಿದ್ರೆ ಯಾವ ಸವಾಲು ಎದುರುಗಡೆ ಬರಲ್ಲ ಸರ್. ಖಂಡಿತ ನಾವು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಅದರಲ್ಲಿ ಸಿರಿಧಾನ್ಯಗಳಂತೂ ನಮ್ಗೆ ಏನು ಅಂತ ಸವಾಲುಗಳು ಅಂತ ಅನ್ಸಲ್ಲ. ಈಗ ಮಾರ್ಕೆಟ್ನಲ್ಲಿ ಎಲ್ಲ ರೈತರು ಸಹ ಉತ್ತರ ಕರ್ನಾಟಕದ ತುಂಬ ಬೆಳೀತಾರೆ, ಚಿತ್ರದುರ್ಗ, ಉತ್ತರ ಕರ್ನಾಟಕ, ತಮಿಳ್ನಾಡು ಮತ್ತು ಆಂಧ್ರ ಪ್ರದೇಶ ಎಲ್ಲ ಸಿಕ್ಕಾಬಟ್ಟೆ ಬೆಳೀತಾರೆ. ಇನ್ನು ನಮ್ಮ ಸೌತ್ ಕರ್ನಾಟಕ ಒಂದು ಸ್ವಲ್ಪ ಹಿಂದೆ ಇದೆ. ಇಲ್ಲೂ ಏನಾದರೂ ರೈತರು, ಈಗ ಆಲ್ರೆಡಿ ರೈತರುಗಳಿಗೆ ನಾವೇ ಬಿತ್ತನೆ ಬೀಜ ಕೊಡ್ತಾ ಇದ್ವಿ, ಬಿತ್ತನೆ ಬೀಜ ಕೊಟ್ಟು ಈಗ ನಾನು ನಿಮ್ಮ ಸ್ಟುಡಿಯೋಗೆ ಬರಬೇಕಾದ್ರೂ ಸಹ ಒಬ್ಬರು ಕಾಲ್ ಮಾಡಿದ್ರು ಬೆಂಗಳೂರಿಂದ. ಅವ್ರಿಗೆ ಹೇಳಿದೆ ಈ ಥರ, ಸರ್ ನನಗೆ ಬಿತ್ತನೆ ಬೀಜ ಬೇಕು ಅಂದರೆ ಖಂಡಿತ ಕೊಡ್ತೀನಿ ಸರ್, ನಿಮ್ಗೆ ಮಾರ್ಕೆಟ್ ಕೂಡ ನಾನು ಒದಗಿಸ್ಕೊಡ್ತೀನಿ, ನೀವು ಮೌಲ್ಯವರ್ಧನೆ ಮಾಡ್ತೀನಿ ಅಂದರೆ ಬೆಳೆದು ಅದನ್ನು ಅಕ್ಕಿ ಮಾಡಿ ನಮಗೆ ಕೊಡಿ ಅಂತಲೂ ಹೇಳ್ತೆ. ಈ ರೀತಿ ವ್ಯವಸ್ಥೆ ಇದೆ. ನನ್ನ ಮುಂದಿನ ಯೋಜನೆಗಳು ಮುಖ್ಯವಾಗಿ ಈಗ ಮಾರ್ಕೆಟ್ನಲ್ಲಿ ಸಿರಿಧಾನ್ಯಗಳ ಮಿಶ್ರಣ, ಮಿಲ್ಕ್ ಪೌಡ್ರು ಅಥವಾ ಮಾಲ್ಟ್ ಅಂತೇಳಿ ಸಿಕ್ಕಾಬಟ್ಟೆ ಇದಾಗ್ತಾ ಇದೆ. ಬಟ್ ಯಾರೂ ಸಹ ನಾನು ಈ ಮೂಲಕ ಹೇಳೋದೇನಂತಾರೆ, ಸಿರಿಧಾನ್ಯಗಳ ಬಿಡಿ ಬಿಡಿಯಾಗಿ ಬಳಸಿ. ಸಿರಿಧಾನ್ಯಗಳೇ ಮುಖ್ಯವಾಗಿ ಪಂಚರತ್ನಗಳು ಅಂತ ಹೇಳ್ತಾರೆ. ಸಿರಿಧಾನ್ಯಗಳು ಸಾಮೆ, ನವಣೆ, ಆರ್ಕ, ಊತ್ಲು, ಕೊರಲೆ, ಇದನ್ನು ಪ್ರತಿದಿನ ಒಂದೊಂದು ಅಥವಾ ಒಂದು ಧಾನ್ಯನ 2-2 ದಿನ ಬಳಸಿದ್ರೆ ನಿಮ್ಮ ಸಂಪೂರ್ಣ ದೇಹ ಡಿಟಾಕ್ಸಿಕ್ಕಾಗಿ ತುಂಬ ಚೆನ್ನಾಗಿರ್ತೀರಿ ಅನ್ನೋದು ಡಾಕ್ಟರ್ ಖಾದರ್ ಅವರು ಹೇಳಿರೋದು. ಅದನ್ನು ನಾವು ಪಾಲಿಸಬೇಕು. ಮಿಕ್ಸಿರೋದನ್ನು ನಾನೇನು ಮಾಡಬೇಕು ಅಂದ್ಕೊಂಡಿದ್ದೀನಿ, ಇಂಡಿವಿಜುವಲ್ ಆಗಿ ಮಾಡಿ ಏನೇನೋ ಪ್ರೋಸೆಸ್ ಇದೆ ಅದೆಲ್ಲ ಮಾಡಿ ಅದರ ವ್ಯಾಲ್ಯೂ ಹಾಳಾಗ್ದೇನೆ, ನ್ಯೂಟ್ರಿಯೆಂಟ್ ಹಾಳಾಗ್ದೇನೆ, ಅದನ್ನು ಹಾಗೆ ಇಟ್ಟು ಸಪ್ರೇಟ್ ಮಾಡಿ ಅದನ್ನು ಮಿಲ್ಕ್ ಪೌಡರ್ ಥರ ಮಾಡಬೇಕು ಅನ್ನೋದು ಒಂದು ಆಸೆ ಇದೆ. ನಾನು ಸಹ ಸಂಪೂರ್ಣ 5 ಎಕರೆಯಲ್ಲಿ ಸಂಪೂರ್ಣ ಸಾವಯವ ಕೃಷಿ ಮಾಡಿ ಅದರಿಂದ ಸಿರಿಧಾನ್ಯ ಬೆಳೆದು ನಾನು ಬಳಸಬೇಕು. ಮತ್ತು ಸಾವಯವ ಕೃಷಿ ಪದ್ಧತಿಯಲ್ಲಿ ಈಗ ನನಗೆ ಏನು ಸಮಸ್ಯೆ ಆಗ್ತಾ ಇದ್ದರೆ 40 ಕಿಲೋಮೀಟರ್ ಮಂಡ್ಯದಿಂದ ನಮ್ಮ ದೊಡ್ಡಬಳ್ಳಿ 40 ಕಿಲೋಮೀಟರ್ ಪ್ರತಿನಿತ್ಯ ಹೋಗೋಕ್ಕಾಗಲ್ಲ. ಹಾಗಾಗಿ ಮಂಡ್ಯ ಹತ್ರ 1 ಕಿಲೋಮೀಟರ್ 2 ಕಿಲೋಮೀಟರ್ 1 ಎಕರೆ ಜಾಗ ತೊಗೊಳೋಕ್ಕಾಗಲ್ಲ, ಲೀಸ್ಗೆ ಹಾಕೋಬೇಕು ಅಂತ ಪ್ಲ್ಯಾನ್ ಇದೆ. ಹಾಕೊಂಡ್ರೆ ಖಂಡಿತ ನನ್ನ ಅಂಗಡಿಗೆ ಬೇಕಾದಂತಹ ಸೊಪ್ಪು ತರಕಾರಿಗಳನ್ನ ಬೆಳೆದು ನನ್ನ ಅಂಗಡಿಗೆ ಇಟ್ಕೋತೀನಿ. ಜೊತೆಗೆ ಜನರಿಗೂ ಕೊಡುವಂತಹ ಇಚ್ಛೆ ಇದೆ. ಮತ್ತೆ ಇನ್ನೊಂದು, ನಾವೀಗ ಏನು ತಪ್ಪು ಮಾಡ್ತಾ ಇದೀವಿ ಅಂತಾರೆ ಅಂಗಡಿನಲ್ಲಿ, ಈಗ ಸದ್ಯಕ್ಕೆ ನಾವು ಗ್ಯಾಸ್ ಸ್ಟವ್ ಉಪಯೋಗಿಸ್ತೇವೆ ಸರ್, ನನಗೆ ಗ್ಯಾಸ್ ಸ್ಟವ್ ಉಪಯೋಗಿಸೋಕ್ಕೂ ಇಷ್ಟ ಇಲ್ಲ. ಹಿಂದಿನ ಕಾಲದಲ್ಲ ಏನು ಸೌದೆ ಒಲೆಯಲ್ಲಿ ಅಡುಗೆ ಮಾಡಬೇಕು ಅಂತ ಅದಿದೆ, ಬಟ್ ಈಗ ನಾವು ಬಾಡಿಗೆ ರೆಂಟೆಡ್ ಅಂಗಡಿ ಮಳಿಗೆ ಇರದೆ ಅದು ಸಾಧ್ಯ ಇಲ್ಲ. ಖಂಡಿತ ಈಗ ನಾವು ಆಹಾರಕ್ಕೆ ಯಾವುದೇ ರೀತಿ ತೊಂದರೆ ಆಗದಂಗೆ ತುಂಬ ನೀಟಾಗಿ ಹಿಂದಿನ ಕಾಲದಲ್ಲಿ ಹೇಗೆ ಅಡುಗೆ ಮಾಡ್ತಾ ಆ ರೀತಿ ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದನ್ನು ಅಪ್ಗ್ರೇಡ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮೌಲ್ಯವರ್ಧನೆ ಮಾಡಿ ಕೊಡುವಂತಹ ಮನಸ್ಸಿದೆ ಸರ್, ಪ್ಲ್ಯಾನ್ ಇದೆ. ನಾನು ಯಾಕೆ ಕೇಳಿದೆ ಅಂದರೆ, ಮಹೇಶ್ ಕುಮಾರ್ ಅವರೇ, ಈ ಸಿರಿಧಾನ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳಿರೋದು ಬಂದು ಈಗಾಗಲೇ ನೀವು ಹೇಳಿದ್ರಿ, ಹಕ್ಕಿ ಪಕ್ಷಿಗಳಿಂದ ಅದನ್ನು ಕಾಪಾಡಿಕೊಳ್ಳೋದು ಕೆಲವು ಪ್ರದೇಶಗಳಲ್ಲಿ ಕಷ್ಟ ಆಗುತ್ತೆ ಅನ್ನೋದು ಮೊದಲನೇದಾಯಿತು. ಎರಡನೇದು ಏನಂದ್ರೆ, ಅದಕ್ಕೆ ಈ ಸಂಸ್ಕರಣೆ ತುಂಬಾ ಕಷ್ಟ ಅಂತ. ಹೌದು ಸರ್, ಹೌದು. ಅದರ ಹೊಟ್ಟನ್ನ ತೆಗೆದು ಅದನ್ನ ಒಂದು ಸುಲಭವಾಗಿ ಇತರ ಧಾನ್ಯಗಳ ಹಾಗೆ ಅದನ್ನ ಬಳಕೆ ಮಾಡೋಕ್ಕಾಗಲ್ಲ. ಹೌದು, ಅದು ಸ್ವಲ್ಪ ವೆಚ್ಚದಾಯಕ, ಹಾಗೇನೆ ಕೆಲಸ ಜಾಸ್ತಿ, ಮಾಡುವಂಥವ್ರು ಕಡಿಮೆ, ಬೇಕಾದಂಥ ಸೌಲಭ್ಯಗಳಿಲ್ಲ ಅನ್ನೋದಿದೆ ಸರ್. ಇಲ್ಲ, ಇದಕ್ಕೆ ಒಂದು ಸುಲಭ ಉಪಾಯ ಇದೆ, ಡಾಕ್ಟರ್ ಖಾದರ್ ಅವರೇ ತೋರಿಸ್ಕೊಟ್ಟಿದ್ದಾರೆ. ಏನಂತಂದರೆ ಮಿಕ್ಸಿ ಬುಲ್ಚಿಂಗ್ ಮೆಥಡ್ ಅಂತ ಹೇಳ್ತಾರೆ. ಯಾರ್ಯಾರು ನೀವು ಒಂದು ಅರ್ಧ ಎಕರೆ ಒಂದು ಎಕರೆ ಒಳಗಡೆ ಬೆಳ್ಕೋತಿರೋ, ಈಗ ಒಂದು ಕ್ವಿಂಟಲ್ ಎರಡು ಕ್ವಿಂಟಲ್ ಇತ್ತಂದರೆ ನೀವೇ ಒಂದು ಒಂದು ಮಿಕ್ಸಿ ಎರಡು ಮಿಕ್ಸಿ ಇಟ್ಕೊಂಡು ಅದನ್ನು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿ ನೀವೇ ಬುಲ್ಚಿಂಗ್ ಮೆಥಡಲ್ಲಿ ಒಟ್ಟನ್ನು ಬೇರ್ಪಡಿಸಿ ಅಕ್ಕಿ ಬೇರ್ಪಡಿಸಿ ಬಳಸ್ಬೋದು. ಟನ್ ಗಟ್ಟಲೆ ಬೆಳೆದಾಗ ನಿಮಗೆ ಮಾರ್ಕೆಟ್ನಲ್ಲಿ ನನಗೆ ಗೊತ್ತಿರೋ ಮಟ್ಟ ಉತ್ತರ ಕರ್ನಾಟಕದಲ್ಲಿ ಎರಡು ಮೂರು ಮಿಲ್ಗಳಿದೆ ಸರ್, ಅಲ್ಲಿ ತೊಗೊಂಡೋಗಿ ಮಿಲ್ಗಳು ಮಾಡಿಸ್ಕೊಂಬರ್ಬೋದು. ಈಗ ಸುಮಾರು ಜನ, ಈಗ ಮಂಡ್ಯದಲ್ಲಿ ಒಬ್ಬರು ಯಾರೋ ಒಬ್ಬರು ಹರೀಶ್ ಅಂತೇಳಿ ನಾವು ಮಿಲ್ಲನ್ನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ರೆ, ಚಿತ್ರದುರ್ಗ ಅಂತೂ ಇದೆ, ಮತ್ತು ಬೆಸಗರಳ್ಳಿನಲ್ಲಿ ಒಂದು ಮಿಲ್ಲಿದೆ ಸರ್ ನಮ್ಮ ಮಂಡ್ಯ ಜಿಲ್ಲೆ. ಇಲ್ಲೆಲ್ಲ ನೀವು ಭತ್ತ ಬೆಳೆದ್ರೆ, ಅಂದರೆ ಭತ್ತ ಅಂತ ಹೇಳ್ತೀವಿ ಸಿರಿಧಾನ್ಯಕ್ಕೆ, ಭತ್ತನ ತೊಗೊಂಡೋಗಿ ನೀವು ಅಕ್ಕಿ ಮಾಡ್ಸ್ಕೊಂಡು ಬರ್ಬೋದು. ಅಥವಾ ನೀವು ಭತ್ತನೇ ಕೊಟ್ಬಿಟ್ರೆ ನಿಮಗೆ ಅಲ್ಲಿ ಒಂದು ವ್ಯಾಲ್ಯೂ ಕೊಡ್ತಾರೆ ಅವರು, ಇವತ್ತಿನ ರೇಟಿನ ವ್ಯಾಲ್ಯೂ ಇದೆ. ಆ ರೀತಿ ಯಾರಿಗೂ ಕೂಡ ಏನೂ ತೊಂದರೆ ಆಗಲ್ಲ, ಮಾರ್ಕೆಟ್ ಇದೆ. ಮತ್ತು ನೀವು ಹೇಳಿದ್ರೆ ಬೆಳಿಬೇಕಾರೆ ಸ್ವಲ್ಪ ತೊಂದರೆ ಆಗ್ಬೋದು ಅಂತ, ಸರ್ ಸಿರಿಧಾನ್ಯ ಬೆಳೆ ಇದಕ್ಕೆ ಈ ಭತ್ತ ಕಬ್ಬು ಬೇರೆ ಬೆಳೆಗಳಿಂದ ತುಂಬ ತುಂಬ ತುಂಬ ಸುಲಭ. ಹೇಗೆ ಅಂತಂದರೆ, ನಾಲ್ಕು ಮಳೆ ಆದರೆ ಸಾಕು ಸರ್, ಉತ್ತಕ್ಕೊಂದು, ಬಿತ್ತಕ್ಕೊಂದು, ತೆನೆಗೊಂದು, ಕೊಯ್ಲಿಗೊಂದು. ಇದು ಬಿತ್ಬಿಟ್ರೆ ಕೊನೆ ಪಕ್ಷ ಮಳೆ ಬೀಳಿಲ್ಲ ಅಂದರೆ ಸೋನೆಗೆ ಇದು ಬೆಳ್ಕೊಳ್ಳುತ್ತಿದ್ದು, ನಿಮಗೆ ನಾಲ್ಕು ಕ್ವಿಂಟಲ್ ಐದು ಕ್ವಿಂಟಲ್ ಬರುತ್ತದೆ, ಮೂರು ಕ್ವಿಂಟಲ್ ಅಂತ ಗ್ಯಾರಂಟಿ ಸಿಗುತ್ತೆ. ಮತ್ತು ಇದಕ್ಕೆ ನೀವು ಕಳೆ ಕೀಳಬೇಕು ಅಥವಾ ಇನ್ನೊಂದು ಗೊಬ್ಬರ ಹಾಕಬೇಕು ಏನೂ ಇಲ್ಲ, ನಾರ್ಮಲ್ ಭೂಮಿನಲ್ಲೂ ಕೂಡ ಇದು ಬೆಳೆಯುವಂತಹ ಬೆಳೆ. ಮತ್ತು ಅಕ್ಕಿಗಳು ಹೇಳಿದ್ರಲ್ಲ ಸರ್, ಅಕ್ಕಿಗಳು ತಿಂದ್ಬಿಟ್ಟಿದ್ದನ್ನು ನಾವು ಬಳಸ್ಕೊಂಡ್ರೆ ಸಾಕಷ್ಟೇ. ಹಾಗಾಗಿ ಇದು ತುಂಬ ಸುಲಭ ಅಂತ ಯಾರೂ ಕಷ್ಟ ಇದು ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ, ಸುಲಭ ರೀತಿಯಲ್ಲಿ ಬೆಳಿಬೋದು ಅಂತ ನನ್ನ ಅನಿಸಿಕೆ ಸರ್. ಇನ್ನು ಬೆಲೆಯ ದೃಷ್ಟಿಯಿಂದ, ಹೌದು ಸರ್, ಬೆಳೆಗಾರನಿಗೆ ಹೆಚ್ಚಿನ ಬೆಲೆಯನ್ನು ಈ ಬೆಳೆಗಳು ನೀಡ್ತಾ ಬಂದಿವೆ, ನೀಡುವಂಥ ಅವಕಾಶಗಳು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಹೆಚ್ಚಾಗುತ್ತೆ ಸರ್. ಗ್ರಾಹಕನ ದೃಷ್ಟಿಯಿಂದ ಇದು ಸ್ವಲ್ಪ ದುಬಾರಿ ಅಂತ ಅನಿಸುತ್ತೆ. ಇದಕ್ಕೇನು ಪರಿಹಾರ ಇದೆ? ಪರಿಹಾರ ಏನಿಲ್ಲ, ಕೆಲವರು ಸಣ್ಣ ಸಣ್ಣ ಇಳುವರಿದಾರರು ಅಂದರೆ, ಈಗ ಉದಾಹರಣೆಗೆ ನಮ್ಮ ಭಾರತ ಮೂಲತಃ ಕೃಷಿ ಮೂಲದಿಂದನೇ ಎಲ್ಲರೂ ಕೂಡ ಬಂದಿರತಕ್ಕಂಥದ್ದು, ಹೆಚ್ಚಿನ ಉತ್ಪಾದನೆ ಉತ್ಪಾದನೆ ಹೌದು, ಜಮೀನಿರೋರು ದಯ ಮಾಡಿ ಎಲ್ಲರೂ ಕೂಡ ಸಿರಿಧಾನ್ಯಗಳನ್ನ ಬೆಳೀರಿ. ಏನಾದ್ರು ಮಾಹಿತಿ ಬೇಕಾದ್ರೆ ನಮ್ಮ ಸಂಪರ್ಕಿಸಲಿ, ನಾವು ಖಂಡಿತ ಬಿತ್ತನೆ ಬೀಜ ಆಗ್ಬೋದು, ಸಂಬಂಧಪಟ್ಟ ಮಾಹಿತಿಗಳಾಗ್ಬೋದು. ಈಗ ಉತ್ತರ ಕರ್ನಾಟಕ ನನಗೆ ಗೊತ್ತಿಲ್ಲ ಅಂದರೆ ಅಲ್ಲಿಯವ್ರನ್ನ ಲಿಂಕ್ನ ನಾವು ಕೊಡ್ತೀವಿ, ಅಲ್ಲೂ ಕೂಡ ರೈತರು ನಮಗೆ ಪರಿಚಯ ಇದ್ದಾರೆ, ಅಲ್ಲಿನ ಲಿಂಕ್ ಕೊಟ್ಟು ಅವ್ರನ್ನ ಬೆಳೆ ಬೆಳೆಸುವಂತಹ ಜವಾಬ್ದಾರಿ ನಮ್ಮದು ಸರ್. ಇದನ್ನು ನಾವು ಖಂಡಿತವಾಗಿ ನಾವು ಜವಾಬ್ದಾರಿ ತಗೋತೀವಿ, ಯಾರೂ ಕೂಡ ಕಷ್ಟ ಅಂತ ಹಿಂಜರಿಬೇಡಿ. ಮತ್ತು ಇನ್ನೊಂದೇನಂತಾರೆ ಸರ್, ನಾವು ಐ ಟಿ ಬಿ ಟಿನಲ್ಲಿರಲಿ ಎಲ್ಲೇ ಇರಲಿ, ಈಗ ಉದಾಹರಣೆಗೆ ಕೆಲವರು ಲಕ್ಷ ಒಂದೂವರೆ ಲಕ್ಷ ಸಂಬಳ ತಗೋತಾ ಇರ್ತಾರೆ, ದಯಮಾಡಿ ನಿಮ್ಮ ಊರಿನಲ್ಲಿ ಜಮೀನುಗಳಿದೆ ಅದನ್ನು ಬಳಸ್ಕೊಂಡು ನೀವೇ ಬೆಳೆಸಿ. ಒಂದು 10,000 ರೂಪಾಯಿ ಕೊಟ್ಟರೆ ಯಾರೋ ಒಬ್ಬರು ರೈತರು ಮಹಿಳೆ ದಂಪತಿಗಳಿರ್ತಾರೆ, ನೀವೇ ಆರ್ಗ್ಯಾನಿಕಲ್ಲಿ ಬೆಳೆಸಿ ನೀವೇ ಮಾಡ್ಕೊಳ್ಳಿ. ಅದರ್ವೈಸ್ ಇನ್ನೊಂದು ಪ್ಲ್ಯಾನ್ ಇದೆ, ಏನಂತಂದರೆ ಇರ್ತಕ್ಕಂಥ ರೈತರಿಗೆ ನೀವು ಟೈಅಪ್ ಆಗಿ, ಅಂದರೆ ಕೌಟುಂಬಿಕ ರೈತ ಅಂತ ಮಾಡಿಕೊಂಡು ಅವ್ರಿಗೊಂದಿಷ್ಟು ವರ್ಷಕ್ಕಿಷ್ಟು ಅಂತ ಟೈಅಪ್ ಮಾಡಿಕೊಂಡು ಅವ್ರ ಹತ್ರ ನೀವು ಉತ್ಪನ್ನಗಳನ್ನ ತಗೊಳ್ಳಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಅಂದರೆ ಸ್ವತಃ ನಾವೇ ಬೆಳಿಬಹುದು, ಇಲ್ಲ ಅಂದರೆ ಅದನ್ನು ಬೆಳೆಯುವಂತಹ ರೈತರಿಗೆ ನಾವು ಪ್ರೋತ್ಸಾಹ ಕೊಡೋಣ, ಪರ್ಚೇಸ್ ನೀಡಬೇಕು ಅಂತ ನಿಮ್ಮ ಒಂದು ಅಭಿಪ್ರಾಯ. ಹೌದು ಸರ್, ಆವಾಗ ಏನಾಗುತ್ತೆ, ಈಗ ಉದಾಹರಣೆಗೆ ಒಂದು ಸಾಮೆ ರೇಟ್ ಇವತ್ತಿನ ರೇಟು 130-140, ಕೆಲವರು ಒಳ್ಳೊಳ್ಳೆ ಆರ್ಗ್ಯಾನಿಕ್ ಶಾಪ್ನವ್ರಲ್ಲಿ 160 ರೂಪಾಯಿವರೆಗೂ ಮಾರ್ತಾ ಇದೆ. ನೀವು ಇದನ್ನ ರೈತರ ಹತ್ರ ನೇರವಾಗಿ ತೊಗೊಂಡ್ರೆ ನಿಮಗೊಂದು 80-90 ರೂಪಾಯಿ ಮಟ್ಟ ಸಿಗುತ್ತೆ ಸರ್, ಖಂಡಿತ ಸಿಗುತ್ತೆ. ಸೊ ಈ ರೀತಿ ಒಂದು ಬೇರೆ ರೀತಿಯಲ್ಲಿ ಹ್ಯಾಂಗಲಲ್ಲಿ ಯೋಚನೆ ಮಾಡಬೇಕಾಗುತ್ತೆ. ಕೊಂಡ್ಕೊ ಅಂದರೆ ಈಗ ಉದಾಹರಣೆಗೆ ಏನು, ಈಗ ಏನು ಯೋಚನೆ ಮಾಡ್ತಾರೆ, ನಮ್ಮ ಮನೆಗೆ ಒಂದು 5 ಕೆಜಿ ಅಕ್ಕಿ ಆದರೆ ಸಾಕು ಒಂದು ತಿಂಗಳಿಗೆ, ನಾನು ಯಾಕೆ ರೈತರ ಹತ್ರ ಹೋಗಿ ಅಲ್ಲಿ ಹುಡಿಕೊಂಡೋಗಿ ಎಲ್ತಾರದಂತ ಒಂದು ಆ ಥರದವ್ರು ಏನೂ ಮಾಡೋಕ್ಕಾಗಲ್ಲ. ಅವ್ರು ನೀವು ಮಾರ್ಕೆಟ್ನಲ್ಲೇ ತೊಗೋಬೇಕಾಗತ್ತೆ. ಯಾರಾದರೂ ನಾವು ಕೌಟುಂಬಕ್ಕೆ ಒಂದು 5 ಜನ ಕುಟುಂಬದಲ್ಲಿ ಇರ್ತೀವಿ, ನನಗೆ 25 ಕೆಜಿ ಬೇಕು ಅಂದಾಗ ನೀವು ರೈತರ ಕಾಂಟ್ಯಾಕ್ಟ್ ಮಾಡೋದು ಇನ್ನೂ ಕಡಿಮೆಗೆ ಸಿಗುತ್ತೆ. ಈವನ್ ನಮ್ಮ ಹತ್ರನೂ ಕೂಡ ನೀವೇನಾದ್ರು ಬಂದು ಪರ್ಚೇಸ್ ಮಾಡಿದ್ರೆ 5 ಕೆಜಿ ಅದಕ್ಕೆ ನಾವು ಕೂಡ ಒಂದು 20-30% ನಾವು ಕಡಿಮೆ ಆಗಬೇಕು. ನಮ್ಮಲ್ಲಿ ರೀಟೇಲು ಇದೆ, ಹೋಲ್ಸೇಲು ಇದೆ ಸರ್. ಇನ್ನು ಸೌಮ್ಯ ಅವರೇ, ನಿಮಗೆ ತಿಳಿದ ಹಾಗೆ ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶಗಳಿಂದ ನಗರ ಪ್ರದೇಶಗಳಿಗೆ ವಿದ್ಯಾಭ್ಯಾಸಕ್ಕೋ ನೌಕರಿಗೋ ಹೋಗೋರನ್ನ ನಾವು ನೋಡ್ತಾನೆ ಇರ್ತೀವಿ. ಹೌದು ಸರ್. ಅಲ್ಲಿಂದ ವಾಪಸ್ ಬಂದರೂ ಸಹ ಒಂದು ರಜಾ ದಿನಗಳನ್ನ ತಮ್ಮ ಹೆತ್ತವ್ರ ಜೊತೆಗೆ ಸಂಬಂಧಿಕರೊಡನೆ ಕಳಿಬೇಕು ಅನ್ನೋದು ಇದರಿಂದ ಬರ್ತಾರೆ. ಕೃಷಿಯಲ್ಲಿ ತೊಡಗಿಸ್ಕೊಂಡು ಹೀಗೆ ಸಂಪೂರ್ಣವಾಗಿ ಆ ಮಣ್ಣಿನ ನೆಲದಲ್ಲೇ ನಿಂತು ಅಲ್ಲೇ ನಾನು ಬೇರೆ ರೀತಿಯಲ್ಲಿ ಬೆಳಿತೀನಿ ಅಂದಾಗ ಕುಟುಂಬದವರು ಸಹಕಾರ ನೀಡೋದು ಸ್ವಲ್ಪ ಕಷ್ಟ. ಇದೆಲ್ಲ ಬೇಕಿತ್ತ? ಆರಾಮಂಗಲ ಸಂಬಳ ಬರ್ತಿತ್ತು, ಕೆಲಸ ಸುಲಭ ಆಗಿತ್ತು, ಬೇಕಾದಷ್ಟು ಸೌಲಭ್ಯಗಳಿರ್ತಿತ್ತು ಅಂತ ಹೇಳಿ. ಈಗ ನಿಮ್ಮ ಕುಟುಂಬದಲ್ಲೂ ಈ ರೀತಿಯ ಒಂದು ಘಟನೆ ಆಯಿತು, ಆಗ ಯಾವ ರೀತಿ ಸ್ವೀಕರಿಸಿದ್ರು ನಿಮ್ಮ ಹಿರಿಯರು ನೀವು ಎಲ್ಲ? ಹಿರಿಯರು ಸ್ಟಾರ್ಟಿಂಗ್ ಅವರ ಕಾಳಜಿ ಇರುತ್ತಲ್ಲ, ಅವ್ರ ಪ್ರೀತಿಯಿಂದ ಹೇಳಿರ್ತಾರೆ ಅಂತ ಅನ್ಕೋಬಹುದು. ಒಂದೇ ಸಲ ಕೆಲಸ ಬಿಟ್ಟು, ಅಷ್ಟು ಸಂಬಳ ಬರೋ ಕೆಲಸ ಬಿಟ್ಟು ಮುಂದೆ ಹೇಗ್ ಜೀವನ ನಡೆಸ್ತಾರೆ ಇವರು ಅನ್ನೋ ಕಾಳಜಿಯಿಂದ ಹೇಳಿರ್ತಾರೆ ಅಷ್ಟೇ. ಆಮೇಲೆ ಅವ್ರಿಗೆಲ್ಲ ತಿಳುವಳಿಕೆ ಹೇಳಿ ಎಲ್ಲ ತರ ನಮ್ಮ ಆಸೆ ಮತ್ತು ನಮ್ಮ ಮುಂದಿನ ಕನಸುಗಳನ್ನ ಹೇಳಾದ್ಮೇಲೆ ಅವರು ಎಲ್ಲ ಒಪ್ಪಿಗೆ ಕೊಟ್ರು. ಆಮೇಲೆ ನನ್ನ ಒಪ್ಪಿಗೆ ಅಂತ ಅನ್ನೋದಕ್ಕೆ ನನಗೆ ನನ್ನ ಹತ್ರನೂ ಅದೇ ವಿಷಯ ಇದ್ರಿಂದ, ಅದೇ ನಂಗೆ ಆಸಕ್ತಿ ಇದ್ದಿದ್ರಿಂದ ನನಗೇನು ಅದರಿಂದ ಬೇಜಾರಾಗಿಲ್ಲ, ತೊಂದರೆ ಆಗಿಲ್ಲ, ಮತ್ತಷ್ಟು ಇನ್ನಷ್ಟು ಖುಷಿಯಾಯಿತು. ಒಟ್ಟಿಗೆ ಮಾಡ್ಬೋದು ಈ ಕೆಲಸನ, ಇದು ಒಳ್ಳೆ ಕೆಲಸ ಆಗಿರೋದ್ರಿಂದ ಇದಕ್ಕೆ ತಡೆಯನ್ನು ಬೇಡ ಅಂತ ಅನ್ನಿಸೋದ್ರಿಂದ ನನಗೆ ಒಪ್ಪಿಗೆ ಆಯಿತು ಅವರು. ಇದು ಅದೊಂದು ಸವಾಲು ಅಂತ ನಿಮ್ಗೆ ಅನ್ನಿಸ್ಲ ಇಲ್ಲ? ಸವಾಲು ಅಂದ್ರೆ ಜೀವನ, ನಾವು ಮುಂದಿನ ಜೀವನ ಹೇಗಿರುತ್ತೋ ಏನೋ ಅಂತ. ಸರ್, ನಾವಿಬ್ರು ಹೇಗೆ ಅಂತಂದ್ರೆ, ನೀವ್ ಹೇಳ್ದಂಗೆ ಖಂಡಿತ ಸತ್ಯ ಸರ್. ಕೈ ತುಂಬಾ ಸಂಬಳ ಬರ್ತಾ ಇತ್ತು, ಅಪ್ಪ ಅಮ್ಮ ಒಪ್ತಾರೋ, ಕಷ್ಟಪಟ್ಟು ಹೇಗೋ ನಮ್ಮ ಪ್ಲಾನ್ಗಳನ್ನೆಲ್ಲ ಹೇಳಿ ಒಪ್ಪಿಸಿದ್ವಿ. ನಾನು ಈಕೆ ಮದುವೆ ಆದಾಗಲೇ ಒಂದು ನಿರ್ಧಾರ ಮಾಡಿದ್ವಿ, ಮುಂದೆ ನನ್ನ ಕೆಲಸ ಇರ್ತೋ ಗೊತ್ತಿಲ್ವಾ, ಈ ಸಂಬಳ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಏನಕ್ಕಾದ್ರೂ ನಾವಿಬ್ರು ರೆಡಿ ಇರಬೇಕು. ನೀನು ರೆಡಿ ಇರಬೇಕು ಅಂತ ನಾನು ಯಾವತ್ತೂ ಕೇಳಲ್ಲ, ನಾವಿಬ್ರು ರೆಡಿ ಬೇಕು, ನಾವಿಬ್ರು ಮಾತಾಡ್ಕೊಂಡಿದ್ವಿ. ನಾನು ಹೇಳಿದಲ್ಲ ಸರ್, ನಮ್ಮಿಬ್ರದ್ದು ಕೂಡ ಕುಂಭರಾಶಿ ರಾಶಿಯಲ್ಲಿ, ಹಾಗಾಗಿ ಇಬ್ಬರದ್ದು ಒಂದೇ ಕ್ಯಾರೆಕ್ಟ್ರು. ನೀನು ನಂಬ್ತಿರೋ ಬಿಡ್ತಾರೆ, ಮೈಸೂರವರೇ ಕೋದಂಡ್ರಾಮ ಅಂತಿದ್ದಾರೆ ಅವ್ರು. ನಾನು ಹೋಗಿ ಜಾತಕ ಕೇಳಿದ್ರು, ಜಾತಕ ಕೊಟ್ಟರು ಕಂಪ್ಯೂಟ್ರು, ಅಲ್ಲಿ ಒಂದು ಲೈನ್ ಇದೆ ಸರ್, ನಾನು ನಿಜವಾಗ್ಲೂ ನಾನು ಇವತ್ತು ನೆನೆಸ್ಕೋತೀನಿ, ನೀವು ಸಾವಯವಕ್ಕೆ ಸಂಬಂಧಪಟ್ಟಂತ ಏನಾದ್ರು ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಒಂದು ಪದ ಇತ್ತು. ನಾನು ಶುರು ಮಾಡಿದ್ಮೇಲೆ ನೋಡಿದ್ದು ಆ್ಯಕ್ಚುಲಿ ಇವತ್ತು ಸರ್, ನಾವು ಇವತ್ತು ಆ ಐ ಟಿ ಜಾಬ್ಗಿಂತ ಇವತ್ತು ಸಂಪೂರ್ಣವಾಗಿ ತೃಪ್ತಿಯಾಗಿದ್ದೀವಿ. ಆದಾಯ ಎಷ್ಟು ಬರ್ತಾರೆ ನಾವು ಇವತ್ತು ನೋಡ್ತಾ ಇಲ್ಲ, ಚೆನ್ನಾಗಿದ್ದೀವಿ ಸರ್, ತುಂಬ ಕೌಟುಂಬಿಕವಾಗಿ ನಮ್ಮ ತಂದೆ ತಾಯಿ ಚೆನ್ನಾಗಿದ್ದೀವಿ, ನಮ್ಮ ಅತ್ತೆ ಮಾವ ನಾನು ನನ್ನ ಬಾಮ ಎಲ್ಲರೂ ಕೂಡ ಒಂದೇ ಕುಟುಂಬದವ್ರ ಥರ ನಡ್ಕೊಂಡು ಹೋಗ್ತೀವಿ, ಚೆನ್ನಾಗಿದ್ದೀವಿ ಸರ್. ಇರೋದ್ರಲ್ಲಿ ಈ ಸಾವಯವ ಕೃಷಿಯ ಯಶಸ್ಸು, ಸಿರಿಧಾನ್ಯಗಳ ಬಳಕೆ ಇವೆಲ್ಲವೂ ಒಂದು ಕುಟುಂಬ ಕೃಷಿಯಲ್ಲಿ ಸುಲಭ ಸಾಧ್ಯ. ಹೌದು, ಕುಟುಂಬ ಎಲ್ಲ ಅದರಲ್ಲಿ ಕುಟುಂಬದವರ ಮನೆಯಲ್ಲಿರೋ ಎಲ್ಲ ಸದಸ್ಯರು ಕೂಡ ಈಗ ತಿನ್ಬೇಕು. ಈಗ ಒಬ್ರು ಒಂದು ಕುಟುಂಬದಲ್ಲಿ ಒಬ್ರು ತಿನ್ಬೇಕು ಅಂತಂದ್ರೆ, ಈಗ ಆಹಾರ ಸಿರಿಧಾನ್ಯ ಆಹಾರವನ್ನ ಬಳಸ್ಬೇಕು ಅಂತಂದ್ರೆ ನಾವು ಅವ್ರಿಗೆ ಮಾಡ್ಕೊಡ್ಬೇಕು ಅಥವಾ ಅದಕ್ಕೆ ಸಹಕಾರವನ್ನ ನೀಡಬೇಕು. ಆಗ ಅದರಿಂದ ಅವರು ಆರೋಗ್ಯನೂ ಚೇತರಿಸುತ್ತೆ, ಜೊತೆಲಿ ಇರೋರು ಅಂದರೆ ಏನೋ ಕಾಯಿಲೆ ಇದ್ದವರೇ ತಿನ್ಬೇಕು ಅಂತ ಏನಿಲ್ಲ. ಸಿರಿಧಾನ್ಯ ಅನ್ನೋದು ಒಂದು ಆಹಾರ ಆಗಿರೋದ್ರಿಂದ ಮನೆಯಲ್ಲಿರೋ ಎಲ್ಲ ಸದಸ್ಯರು ಕೂಡ ಅದನ್ನ ತಿನ್ಬೇಕು. ಮಾಡ್ಕೊಡಲ್ಲ ಅಂತ ಹೇಳಿದ್ರೆ ಅದು ಕಷ್ಟ ಆಗುತ್ತೆ ಎಲ್ಲರಿಗೆ. ಇಲ್ಲಿ ನಮ್ಮ ದೇಸಿ ಅಂಗಡಿಗೆ ಸರ್ ಗ್ರಾಹಕರ ಬದ್ದಾಗ ಹೆಚ್ಚಿನ ಸಂಖ್ಯೆ ಗಂಡಸರ ಬರೋದ್ರಿಂದ ಸರ್, ನಾವು ಯಾವತ್ತು ಸಹ, ನಾನು ಇವತ್ತು ಬೆಳಿಗ್ಗೆ ಒಂದು ಮಾತಾಡಿದೆ ಯಾರಿಗೋ ಒಬ್ಬರಿಗೆ, ಸರ್ ಪ್ರತಿದಿನ ನೀವು ಒಂದು 4 ಇಡ್ಲಿ, ಒಂದು 4 ದೋಸೆ, 2 ಪಲಾವ್ ತೊಗೊಂಡು ಹೋಗ್ತಾ ಇದ್ರಿ, ನೀವು ಮನೇಲೇ ಮಾಡಿಸ್ಕೊಳ್ಳಿ ಸರ್ ಅಂತ ಹೇಳಿದೆ. ಅಲ್ಲ ರೀ, ನಿಮ್ಗೆ ವ್ಯಾಪಾರ ಆಗುತ್ತೆ, ಯಾಕೆ ಹಿಂಗೆ ಇದು ಮಾಡಿ ಸರ್? ನಾನು ಸುಮ್ಮನೆ ಕೇಳಿದೆ, ಮನೇಲಿ ಯಾರು ಇರ್ತೀರಾ ಸರ್? ಮಗಳಿದ್ದಾರೆ, ನಮ್ಮ ಮಿಸ್ಸಸ್ ಇದ್ದಾರೆ. ಇಲ್ಲ ಸರ್, ಯಾಕೆ ನೀವು ಮಾಡಿಸ್ಕೊ, ನಾವೆಲ್ಲ ರೆಸಿಪಿಗಳು ಹೇಳ್ಕೊಡ್ತೀವಿ ಸರ್, ದಯಮಾಡಿ ಮಾಡಿಸಿ. ಇಲ್ಲಪ್ಪ, ಮನೇಲಿ ಒಪ್ಪಲ್ಲ, ಸಿರಿಧಾನ್ಯದ ಮಾಡೋಕ್ಕೆ ಒಪ್ಪಲ್ಲ. ತಿಂತಾರೆ ಬೇಕಾದ್ರೆ ಚೆನ್ನಾಗಿದೆ ತಿಂತಾರೆ, ಆದರೆ ಮಾಡೋದಕ್ಕೆ ಒಪ್ಪಲ್ಲ, ಖಂಡಿತ ಒಪ್ಪಲ್ಲ. ನಿಮ್ಮ ಆ ಆಯಿಲ್ ಹಾಕಿ, ಗಾಡ್ದೆಣ್ಣೆ ಹಾಕಿ, ಪೇಷನ್ಸ್ ಎಲ್ಲ ಖಂಡಿತ ಮಾಡಲ್ಲ. ಪ್ರತಿದಿನ ಬರ್ತಾ ಸರ್, ನಾನು ಹೇಳಿದೆ ಅವ್ರಿಗೆ, ಸರ್ ಈ ಥರ ಮಾಡಿ ದಯಮಾಡಿ ಸರ್. ನಮ್ಮಲ್ಲಿ ಏನು ಕಾನ್ಸೆಪ್ಟ್ ಅಂದರೆ, ನಾವು ದುಡ್ಡು ಮಾಡಬೇಕು ಅನ್ನಂಗಿರಿ. ನೀವು ನಮ್ಮ ಶಾಪಿಗೆ ಬಂದರೆ ವಿವಿ ರಸ್ತೆ ಅಂತ, ಈಗ ಇದು ವಿವಿ ರಸ್ತೆ ಅಂತಂದರೆ ಈ ರಸ್ತೆನಲ್ಲಿ ಪಕ್ಕದಲ್ಲಿ ಇರ್ತಲ್ಲ, ಒಳಗಡೆ ಒಂದು ಸ್ವಲ್ಪ ಗಲ್ಲಿನಲ್ಲಿ ಇರ್ತಕ್ಕಂಥ ಅಂಗಡಿನ. ಯಾಕೆಂದರೆ ಒಂದು ಬಾಡಿಗೆ ಕಡಿಮೆ ಸಿಗುತ್ತೆ, ಒಂದು ಎರಡನೇದೇನಂತಾರೆ, ನಾವು ಅಲ್ಲಿ ಮಾಡಿ ಹಣ ಸಂಪಾದನೆ ಮಾಡೋದಂತಲ್ಲ. ನಮ್ಮ ಅಂಗಡಿನಲ್ಲಿ ಒಂದು 3 ಕಾನ್ಸೆಪ್ಟ್ ಇದೆ ಸರ್, ಜಾಗೃತಿ, ಪ್ರದರ್ಶನ, ಮಾರಾಟ. ಈ 3ರಲ್ಲಿ ಕೊನೆಯ ಆದ್ಯತೆ ಮಾರಾಟ. ಮೊದಲು ಜಾಗೃತಿ ಕೊಡ್ತೀವಿ, ಅವ್ರಿಗೆ ಪ್ರದರ್ಶನ ಮಾಡ್ತೀವಿ, ವಸ್ತುಗಳನ್ನ ಪ್ರದರ್ಶನ ಮಾಡ್ತೀವಿ. ನಿಮ್ಗೆ ಇಷ್ಟ ಆದರೆ ಮಾತ್ರ, ಓಕೆ ಆದರೆ ಮಾತ್ರ ಐಟಮ್ ತೊಗೊಳ್ಳಿ ಅಂತ ನಾವು ಹೇಳ್ತೀವಿ. ಮುಖ್ಯವಾಗಿ ನೀವು ಎಲ್ಲಾದರೂ ತೊಗೊಳ್ಳಿ, ಮೈಸೂರಲ್ಲಿ ತೊಗೊಳ್ಳಿ, ಮಂಡ್ಯದಲ್ಲಿ ತೊಗೊಳ್ಳಿ, ದುಬೈನ ಎಲ್ಲಾದರೂ ತೊಗೊಳ್ಳಿ. ಸಿರಿಧಾನ್ಯ ಬಳಸಿ, ಮತ್ತು ಸಾವಯವ ಪದ್ಧತಿಯಲ್ಲಿ ಬೆಳೆದಿರ್ತಕ್ಕಂಥ ನೀವು ನೋಡಿ ಕನ್ಫರ್ಮ್ ಮಾಡ್ಕೊಂಡು ಬಳಸಿ ಅಂತ ನಾವು ಹೇಳ್ಕಳಿಸ್ತೀವಿ. ಊಟನೂ ಅಷ್ಟೇ ಸರ್, ಎಷ್ಟೋ ಜನರನ್ನ ನಾವು ಇಡ್ಲಿನ ತಪ್ಪಿಸಿದ್ದೀವಿ, ಬರಬೇಡಿ ಇಲ್ಲಿಗೆ, ಮನೇಲೆ ಮಾಡ್ಕೊಳ್ಳಿ, ಹೆಂಗೆ ಅಂತ ಬ್ಯಾಟರ್ ಅಂದರೆ ಸಂಪಣ ಕೊಟ್ಟು ಕಳಿಸಿದ್ದೀವಿ, ದಯಮಾಡಿ ಮಾಡ್ಕೊಳ್ತೀನಿ, ಹೇಳ್ಕೊಡ್ತೀವಿ ನಮ್ಮ ಉದ್ದೇಶ ಅದನ್ನ. ಯಾಕೆಂತಾರೆ, ಇಲ್ಲ ಸುಮಾರು ಜನ ಈಗ ಮನೇಲಿ ಅಳವಡಿಸ್ಕೊಂಡಿದ್ದಾರೆ. ಮಹಿಳೆಯರು ಅದರಲ್ಲಿ ಇಂಟ್ರೆಸ್ಟ್ ಇರಬೇಕು, ಅವರು ಮಾಡಿಕೊಟ್ರೆ ಅವರು ಆಸಕ್ತಿಯಿಂದ. ಇಲ್ಲಿ ಪ್ರಮುಖ ಪಾತ್ರ ವಹಿಸದೆ ಮಹಿಳೆಯರು ಸರ್ ಮನೆ, ಯಾಕೆಂದ್ರೆ ಅವರೇ ಕುಕಿಂಗ್ ಮಾಡೋದ್ರಿಂದ ಅವರು ಮನಸ್ಸು ಮಾಡಿದ್ರೆ ತನ್ನ ಕುಟುಂಬನ ಆರೋಗ್ಯವಾಗಿ ಇಡೋದ್ರಲ್ಲಿ ಸಂಶಯನೇ ಬೇಡ ಸರ್. ನಾನು ಒಬ್ಬರು ಕಸ್ಟಮರ್ ಇವಾಗ ಬರ್ತಾ ಇದ್ದಾರೆ, ಅವ್ರದ್ದು ಲಿವರ್ ಪ್ರಾಬ್ಲಮ್ ಆಗಿತ್ತಂತೆ, ಡಾಕ್ಟರ್ನ ಭೇಟಿ ಮಾಡಿ ಅವರು ಸಿರಿಧಾನ್ಯಗಳನ್ನ ಬಳಸಿ ಅಂತ ಹೇಳಿದ್ದಾರೆ, ಮನೇಲಿ ಮಾಡ್ಕೊಳ್ಳೋರಿಲ್ಲ ಅಂತ. ಆರೋಗ್ಯ ಸಮಸ್ಯೆಯಿಂದ 700,000 ಖರ್ಚು ಮಾಡಿದ್ದಾರೆ. ಸಿರಿದನ್ನೇ ತಿಂದಿದ್ರೆ ವಾಸಿ ಆಗ್ತಿತ್ತಂತದ್ದು ಅವರೇ ಹೇಳಿರೋದು. ಈಗ ಇಲ್ಲಿಗೆ ನಮ್ಮ ತಿಂಡಿಗೆ ಬರ್ತಾರೆ ಅವರು. ಇನ್ನು ಮಕ್ಕಳಿಗೆ ಆಕರ್ಷಕವಾಗಿರಬೇಕು ತಿನ್ನುವಂತಹ ತಿಂಡಿ, ಈ ದಿಸೆಯಲ್ಲಿ ಯಾವೆಲ್ಲ ತಿಂಡಿಗಳಲ್ಲಿ ಸಿರಿಧಾನ್ಯವನ್ನ ಬಳಕೆ ಮಾಡಬಹುದು ಸೌಮ್ಯ ಅವರೇ? ಚಿಕ್ಕ ಮಕ್ಕಳಿಗೆ ಬೆಳೆಯುವಂತಹ ಯುವಕ ಯುವತಿಯರಿಗೆ ಅವ್ರನ್ನು ಸಹ ಸೆಳಿಬೇಕು ಈ ಆಹಾರಗಳು. ದೋಸೆ ಇಡ್ಲಿ ಕಮಲ್ ಎಲ್ಲರೂ ತಿನ್ಬೋದು, ಬಿಸಿಬೇಳೆ ಪೊಂಗಲ್. ನಾವು ಈಗ ಜೀರಾ ರೈಸ್, ಸಿರಿಧಾನ್ಯ ಬಳಸೆ ಪಲಾವ್, ಪುದೀನ ರೈಸ್, ಜೀರಾ ರೈಸ್, ಆಮೇಲೆ ಇದು ವೆಜ್ ರೋಲು, ಸಿರಿಧಾನ್ಯ ರೊಟ್ಟಿ ಬಳಸಿ ತರಕಾರಿಗಳನ್ನ ಬಳಸಿ ವೆಜ್ ರೋಲ್ ತರ ಮಾಡಿದೀವಿ. ಪಡ್ಡು ನಾವು ಅದ್ರ ಸಿರಿಧಾನ್ಯದಲ್ಲಿ ಬಳಸಿ ಪಿಜ್ಜಾನು ಮಾಡಿದೀವಿ, ಏನದು ಜಾಮೂನ್ ಮಾಡಿದೀವಿ, ಜಾಮೂನ್ ಮಾಡಿದ್ವಿ, ನವಣೆ ನೂಡಲ್ಸ್ ಎಲ್ಲ ಬರುತ್ತೆ. ನಾವೇ ನೂಡಲ್ಸ್ ಶಾವ್ಗೆ ಮಕ್ಕಳಿಗೆ ಏನು ಸರ್, ಈಗ ಯೂಶ್ವಲಿ ಮಕ್ಕಳಿಗೆ ಏನಂತಾರೋ ಸ್ವಲ್ಪ ಬಾಯಿ ರುಚಿ ಬೇಕು. ಈ ಮಸಾಲೆ ಪದಾರ್ಥಗಳಾಗ್ಬೋದು, ಮತ್ತೆ ಕುರ್ಕುರೆ, ನಮ್ಮಲ್ಲಿ ಕುರ್ಕುರೆ ಇದೆ, ಮಳವಳ್ಳಿನಲ್ಲಿ ಕುಂದೂರು ಅಂತ ಇದೆ ಸರ್, ಕಿರು ಅನ್ನೋ ಒಂದು ಕಂಪ್ನಿಯವರು ಕುರ್ಕುರೆನ ಸ್ಟಾರ್ಟ್ ಮಾಡಿದ್ದಾರೆ. ಸುಮಾರು ಒಂದು ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಸ್ಟೀಲನ್ನು ಬಳಸಿ ಸಜ್ಜೆಯಿಂದ, ಸಜ್ಜೆ ಬಂದ್ಬಿಟ್ಟು ಮೂಳೆಗಳು ಗಟ್ಟಿಯಾಗಲಿಕ್ಕೆ ಒಂದು ಪೌಷ್ಟಿಕ ಆಹಾರ, ಸಜ್ಜೆಯಿಂದ ಎಲ್ಲ ಥರದ ಕುರುಕುರುಗಳನ್ನ ನಮ್ಮಲ್ಲಿ ಸೇಲಿದೆ, ಅದು ತುಂಬ ಚೆನ್ನಾಗಿದೆ. ಮಕ್ಕಳಿಗೆ ಇಷ್ಟಪಡೋದು ತಿಂಡಿಗಳಲ್ಲಿ ಮೈನಾಗಿ ದೋಸೆ ಇಡ್ಲಿ, ಪಲಾವ್ಗಳನ್ನ ಇಷ್ಟಪಡ್ತಾರೆ, ಜೀರಾ ರೈಸು, ಗೀ ರೈಸು. ಈ ಸರ್ ಅಕ್ಕಿನಲ್ಲಿ ಏನೇನು ನಾವು ಪದಾರ್ಥಗಳನ್ನ ಮಾಡ್ತೀವಿ, ಎಲ್ಲವನ್ನು ಕೂಡ ಸಿರಿಧಾನ್ಯಗಳಲ್ಲಿ ಮಾಡಬಹುದು. ಏನು ವ್ಯತ್ಯಾಸ ಅಂತಂದ್ರೆ ಅಕ್ಕಿನಲ್ಲಿ ಫೈಬರ್ ಕಂಟೆಂಟ್ 0.2%, ಸಿರಿಧಾನ್ಯಗಳಲ್ಲಿ 8%-12.5% ಇದಿದೆ ಏನು ಫೈಬರ್ ಕಂಟೆಂಟ್. ಹಾಗಾಗಿ ಫೈಬರ್ನ ನೆನೆ ಹಾಕ್ಬೇಕು ನಾವು, ನೆನೆ ಹಾಕ್ಬಿಟ್ರೆ ಅಲ್ಲಿಗೆ ನಿಮ್ಮ ಮುಕ್ಕಾಲ್ ಕೆಲಸ ಮುಗ್ದಂಗೆ. ಮಾಮೂಲಿ ಅಕ್ಕಿ ತರ ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಆ ರೀತಿ ನಿಮ್ಮನ್ನ ನೋಡಿದ್ರೆ ಬಹಳ ಸಂತೋಷ ಆಗುತ್ತೆ, ಯಾಕಂದ್ರೆ ಈ ವರ್ಷವನ್ನ ಸಿರಿಧಾನ್ಯಗಳ ವರ್ಷ ಅಂತ. ಹೌದು ಸರ್, ಹೌದು, ತುಂಬಾ ಖುಷಿ. ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ ಸರ್, ಅದಕ್ಕಿಂತ ಮುಖ್ಯವಾಗಿ ಒಂದು ಆತ್ಮ ನಿರ್ಭರ ಭಾರತವನ್ನ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರಲ್ಲೂ ಈ ರೀತಿಯ ಒಂದು ಜಾಗೃತಿ, ನಮ್ಮ ದೇಸಿ ಸಂಸ್ಕೃತಿಯನ್ನ ಉಳಿಸುವಂಥದ್ದು, ದೇಸಿ ಆಹಾರ ಪದ್ಧತಿಯನ್ನ ಉಳಿಸುವಂಥದ್ದು, ದೇಸಿ ಕೃಷಿ ಕ್ರಮಗಳಿಗೆ ಒಂದು ಪುನರುಜ್ಜೀವನ ನೀಡುವಂಥದ್ದು, ದೇಸಿ ಉತ್ಪಾದನೆಗಳಿಗೆ ಒಂದು ಒಳ್ಳೆಯ ಮೌಲ್ಯವರ್ಧನೆ ನೀಡಿ ಮಾರುಕಟ್ಟೆ ವ್ಯವಸ್ಥೆ ಮಾಡುವಂಥದ್ದು, ಹೌದು, ಈ ನಾಲ್ಕರಲ್ಲೂ ನೀವು ಬಹಳ ಸಕ್ರಿಯರಾಗಿ ತೊಡಗಿಸ್ಕೊಂಡಿದ್ದೀರಿ. ಹೌದು ಸರ್, ಒಂದು ಅಪೂರ್ವ ಸಂಗಮ ಇದು ಅಂತ ಹೇಳ್ಬೋದು. ನೀವೇ ಹೇಳಿದ ಹಾಗೆ ಒಬ್ಬರು ಏನನ್ನ ಯೋಚನೆ ಮಾಡ್ತಾ ಇದ್ದಾರೆ, ಇನ್ನೊಬ್ಬರು ಅದೇ ರೀತಿ ಯೋಚನೆ ಮಾಡುವಂಥದ್ದು, ಅವ್ರಿಗಿಂತ ಮುಂದೆ ಹೋಗಿ ಅದನ್ನು ಅನುಷ್ಠಾನಗೊಳಿಸೋದಕ್ಕೆ ಬೇಕಾದ ತಯಾರಿ ಮಾಡಿಕೊಂಡಿರುವಂಥದ್ದು, ನಿಮ್ಮನ್ನು ನೋಡಿ ಮಾತಾಡಿಸಿ ಅಪ್ಪಟ ದೇಸಿತನದ ಒಂದು ಸೊಗಡು ನಿಮ್ಮ ಮಾತಿನಲ್ಲೂ ಇದೆ, ವೇಷದಲ್ಲೂ ಇದೆ, ಮತ್ತು ಜೀವನ ಕ್ರಮದಲ್ಲೂ ಇದೆ. ಬಹಳ ಸಂತೋಷ ಆಯಿತು ಮಹೇಶ್ ಕುಮಾರ್ ಇಷ್ಟೆಲ್ಲ ಮಾತಾಡಿದ್ರು. ನಮ್ಮ ರೈತರಿಗೆ, ನಮ್ಮ ಕೇಳುಗರಿಗೆ ಅನ್ನಿಸ್ತಾ ಇರುತ್ತೆ, ನಾವು ಸಹ ಮಹೇಶ್ ಕುಮಾರ್ ಅವ್ರನ್ನ ಒಂದು ಎರಡೋ ಮೂರೋ ಪ್ರಶ್ನೆ ಕೇಳ್ಬೋದಾಗಿತ್ತು, ಮಾತಾಡ್ಬೋದಾಗಿತ್ತು ಅಂತ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ನಿಧಾನವಾಗಿ ಕನ್ನಡದಲ್ಲಿ 3 ಸಾರಿ ಹೇಳ್ಬಿಡಿ. ಖಂಡಿತ ಸರ್, ನನ್ನ ದೂರವಾಣಿ ಸಂಖ್ಯೆಗಳು 9740808010. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 9740808010. ಮತ್ತೊಮ್ಮೆ 9740808010. ಬಹಳ ಸಂತೋಷ, ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ಕಾರ್ಯಕ್ರಮ ಕೇಳ್ತಿರೋವಂಥವ್ರಿಗೆ ಇದು ಸ್ಫೂರ್ತಿ ನೀಡಿದೆ, ಅವ್ರಿಗೂ ಸಹ ಅವರ ಜೀವನ ಕ್ರಮದಲ್ಲೂ ಕೆಲವೊಂದು ಮಾರ್ಪಾಡುಗಳನ್ನು ಮಾಡ್ಕೊಳ್ಳೋದಕ್ಕೆ, ಬದಲಾವಣೆಗಳನ್ನು ಮಾಡ್ಕೊಳ್ಳೋದಕ್ಕೆ ಪ್ರಚೋದನೆ ನೀಡಿದೆ ಅಂತ ನಾವು ಭಾವಿಸ್ತೀವಿ. ನಮಸ್ಕಾರ, ಧನ್ಯವಾದಗಳು ಸರ್. ಸಿರಿಧಾನ್ಯಗಳ ಕೃಷಿ, ಮೌಲ್ಯವರ್ಧನೆ ಹಾಗೂ ಮಾರಾಟದಲ್ಲಿನ ಅನುಭವ ಕುರಿತು ಮಳವಳ್ಳಿ ತಾಲೂಕು ದೊಡ್ಡ ಬೂವಳ್ಳಿಯ ಬಿ ಮಹೇಶ್ ಕುಮಾರ್ ಹಾಗೂ ಶ್ರೀಮತಿ ಸೌಮ್ಯಾ ಅವರೊಂದಿಗಿನ ಮಾತುಕತೆಯ ಮುಂದುವರೆದ ಭಾಗವನ್ನು ಕೇಳಿದಿರಿ. ನಮ್ಮ ನಾಳಿನ ಕೃಷಿರಂಗ ಕಿಸಾನ್ವಾಣಿಯಲ್ಲಿ ಮೊದಲಿಗೆ ಸಾಪ್ತಾಹಿಕ ಸರಣಿ ತೋರಣ ಹೋರಣ, ನಂತರ ಕೃಷಿ ದರ್ಪಣ, ವಾರದ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳಲಿದ್ದೀರಿ. ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವಕ್ಕೆ ಬಂದಿದೆ ಕೆಪಿಎಂಇ ತಿದ್ದುಪಡಿ ಕಾಯ್ದೆ. ಆಸ್ಪತ್ರೆಯಲ್ಲಿ ಲಭ್ಯವಿರುವ ಸೌಲಭ್ಯಗಳು, ಚಿಕಿತ್ಸೆಗೆ ತಗಲುವ ವೆಚ್ಚದ ವಿವರದ ಪ್ರದರ್ಶನ ಕಡ್ಡಾಯ. ತುರ್ತು ಪರಿಸ್ಥಿತಿಯಲ್ಲಿ ಯಾವುದೇ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಕಾಯ್ದೆ ಅನ್ವಯ ಖಾಸಗಿ ಆಸ್ಪತ್ರೆಗಳ ನೋಂದಣಿ ನವೀಕರಣ ಕಡ್ಡಾಯ. ತಪ್ಪಿದಲ್ಲಿ ದಂಡ, ಜೈಲು ಶಿಕ್ಷೆ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಲೈಫ್ ಇಸ್ ಅಬೌಟ್ ಟು ಚೇಂಜ್ ಎ